ಆಕಾಶವಾಣಿ ಮಡಿಕೇರಿ, ರೈತಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ, ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬಟರ್ ಫ್ರೂಟ್ ಬೆಳೆಯಲ್ಲಿ ಬಾಧಿಸುವ ರೋಗಗಳ ಬಗ್ಗೆ ಮಾತನಾಡುತ್ತಾರೆ ಮಧು ಜಿಎಸ್. ರೈತ ಬಾಂಧವರೇ, ಮಲೆನಾಡು ಪ್ರದೇಶದಲ್ಲಿ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣಿನ ಮರಗಳನ್ನು ಅನೇಕರು ಹಾಕಿಕೊಂಡಿದ್ದಾರೆ. ಕೆಲವೊಬ್ಬರು 100-200 ಮರಗಳನ್ನು ಬೆಳೆಸಿರೋದಿದೆ. ಇತ್ತೀಚಿನ ವರ್ಷಗಳಲ್ಲಿ ಬಟರ್ ಫ್ರೂಟ್ ಮರಗಳಿಗೆ ರೋಗಗಳು ಕಾಣಿಸ್ತದವೆ ಅಂತ ಅನ್ಕೊಂಡು ಜನ ಹೇಳ್ತಿದ್ದಾರೆ. ಈ ರೋಗಗಳ ಹತೋಟಿಗೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಎಂತೆಂಥ ರೋಗಗಳು ಬರ್ತವೆ, ಲಕ್ಷಣಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಇವತ್ತು ಸೋಮವಾರಪೇಟೆ ತಾಲೂಕು ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿ ಮಧು ಜಿಎಸ್. ಮಧು ಅವರೇ ಹೇಳಿ. ನಮಸ್ಕಾರ ಸರ್. ಈ ಬೆಣ್ಣೆಯನ್ನು ಏನು ಬಟರ್ ಫ್ರೂಟ್ ಅಂತೀವಿ, ಇದರಲ್ಲಿ ಮೇಜರ್ ಆಗಿ 3 ರೋಗಗಳು ಬರುತ್ತೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಬೆಲೆ ಕಲಿಯುವ ರೋಗ, ಅದು ಬಿಟ್ಟರೆ ನೆಕ್ಸ್ಟ್ ಸ್ಕ್ಯಾಬ್ ಅಂತೀವಿ. ಸ್ಕ್ಯಾಬ್ ಅಂದರೆ ಕಾಯಿ ಮೇಲೆ ಚುಕ್ಕೆ, ಗಜ್ಜೆ ಥರ ಚುಕ್ಕೆ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಆಂಥ್ರಾಕ್ನೋಸ್ ಅಂತ. ಈ ಆಂಥ್ರಾಕ್ನೋಸ್ ರೋಗ ಅನ್ನೋದು ಮರದಲ್ಲೇ ಜಾಸ್ತಿ ಕಾಣಿಸಲ್ಲ. ಯಾವಾಗ ಬಟರ್ ಫ್ರೂಟ್ ಅನ್ನ ಮರದಿಂದ ಹಾರ್ವೆಸ್ಟ್ ಮಾಡಿ ತರ್ತೀವಿ, ಆವಾಗ ಅದು ಪೋಸ್ಟ್ ಹಾರ್ವೆಸ್ಟ್ ಡಿಸೀಸ್ ಅಂತೀವಿ. ಸೊ ಆಮೇಲೆ ಅದು ಕಾಣಿಸ್ಕೊಳ್ಳುತ್ತೆ. ಕಾಯಿ ಹಣ್ಣು ಹೋಗೋ ಟೈಮಲ್ಲಿ ಸಣ್ಣ ಸಣ್ಣ ಚುಕ್ಕೆ ಇರುತ್ತೆ, ಅದು ಆಮೇಲೆ ದೊಡ್ಡದಾಗಿ ಬ್ಲಾಕ್ ಆಗಿಬಿಟ್ಟು ಫುಲ್ ಹಣ್ಣು ಕೊಲೆಯೋ ಥರ ಆಗುತ್ತೆ. ಸೊ ಈ 3 ರೋಗಗಳು ತುಂಬ ಇಂಪಾರ್ಟೆಂಟ್ ಇದೆ ಸರ್. ನಾವು ಈಗ ಒಂದೊಂದಾಗಿ ಇದ್ರ ಬಗ್ಗೆ ಹೇಳ್ತೀವಿ ಸರ್. ಫಸ್ಟ್ ಬಂದ್ಬಿಟ್ಟು ಬೇರೆ ಕೊಲೆಯೋ ರೋಗ, ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮಳೆಗಾಲದಲ್ಲೂ ಕೂಡ ಗಿಡ ನೋಡೋಕೆ ಚೆನ್ನಾಗಿರುತ್ತೆ. ಯಾವಾಗ ಮಳೆ ಒಂದು 10 ಕಂಟಿನ್ಯೂಸ್ ಆಗಿ ಬಂದು ಒಂದು ವಾರ ಗ್ಯಾಪ್ ಆಗಿಬಿಟ್ಟು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗುತ್ತೋ, ಆವಾಗ ಗಿಡ ಇದ್ದಂಗಿದ್ದಂಗೆ ಹಂಗೆ ಒಣಗೋಗ್ಬಿಡುತ್ತೆ. ಎಲೆ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟು ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಅದು 1 ಲಕ್ಷ. ಇನ್ನೊಂದು ಬಂದ್ಬಿಟ್ಟು ಯಾವ ಗಿಡ 5 ಮೇಲ್ಪಟ್ಟಿರುತ್ತೋ ಆ ಗಿಡದಲ್ಲಿ ಯಾವ ತರ ಲಕ್ಷಣ ಕಾಣಿಸುತ್ತೆ ಅಂದ್ರೆ, ಒಂದೇ ಸತಿ ಮರ ಒಣಗಲ್ಲ, ನಿಧಾನಕ್ಕೆ ಎಲೆ ಬಿಳಿ ಬಣ್ಣಕ್ಕೆ ತಿರುಗಿ ಎಲೆ ಉದುರ್ತಾ ಉದುರ್ತಾ ನಿಧಾನಕ್ಕೆ ಸ್ಲೋ ಡಿಕ್ಲೈನ್ ಅಂತೀವಿ. ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ಸುಮಾರು 1-2 ತಗೊಂಡು ಕಂಪ್ಲೀಟ್ ಆಗಿ ಮರನ ಒಣಗೋಗ್ಬಿಡುತ್ತೆ. ಅದೇ 5 ಕೆಳಗಡೆ ಇರೋ ಮರದಲ್ಲಿ ಏನಾದ್ರೆ ಕ್ವಿಕ್ ವಿಲ್ಟ್ ಅಂತೀವಿ, ಅಂದ್ರೆ ಸಡನ್ ಆಗಿ ಸತ್ತೋಗ್ಬಿಡೋದು ಗಿಡ. ಇವತ್ತು ಚೆನ್ನಾಗಿರುತ್ತೆ, ನಾಳೆ ಹೋಗಿ ನೋಡುವಷ್ಟರಲ್ಲಿ ಗಿಡ ಫುಲ್ ಒಣಗೋಗ್ಬಿಟ್ಟು ಎಲೆ ಎಲ್ಲ ಉದುರೋಗಿ ಇದೊಂದು ಸಾಮಾನ್ಯವಾಗಿ ಕಾಣುವ ಲಕ್ಷಣಗಳು ಸರ್. ಅದು ಇದರಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅಂದ್ರೆ, ಈ ಗಿಡದಲ್ಲಿ 3 ಬೇರು ಇರುತ್ತೆ. ಒಂದು ತಾಯಿ ಬೇರು, ದ್ವಿತೀಯ ಬೇರು, ತೃತೀಯ ಬೇರು ಅಂತಿರುತ್ತೆ. ಈ ತೃತೀಯ ಬೇರು ಏನ್ ಮಾಡುದು, ಈ ಬೇರು ಎಲ್ಲಾ ತರದ ಪೌಷ್ಟಿಕಾಂಶ ನೀರನ್ನೆಲ್ಲ ಭೂಮಿಯಿಂದ ತಗೊಂಡು ಈ ಬೇರು ಮತ್ತೆ ದ್ವಿತೀಯ ಬೇರು ಕೊಟ್ಟು ದ್ವಿತೀಯ ಬೇರಿಂದ ತಾಯಿ ಬೇರಿಗೆ ಹೋಗಿ ತಾಯಿ ಬೇರಿಂದ ಫುಲ್ ಗಿಡಕ್ಕೆ ಹೋಗುತ್ತೆ. ಯಾವಾಗ ಈ ತೃತೀಯ ಬೇರು ಬೇರು ಕೊಲಿ ರೋಗ ಅಂತೀವಿ, ಈ ರೋಗ ಮೂಲವಾಗಿ ಪೈಟೋಪ್ತರ ಅನ್ನುವ ಒಂದು ಶಿಲೀಂಧ್ರದಿಂದ ಬರುತ್ತೆ. ಈ ಶಿಲೀಂಧ್ರ ಸಣ್ಣ ಬೇರಿಗಷ್ಟೇ ಹೋಗಿ ಇನ್ಫೆಕ್ಟ್ ಆಗಿ ಅಲ್ಲಿ ಆ ಬೇರು ಕೊಲಿಂಗ್ ಮಾಡುತ್ತೆ. ಯಾವಾಗ ಆ ಬೇರು ಕೊಲ್ತೋ ಬಿಡುತ್ತೋ ಆವಾಗ ಆ ಬೇರಲ್ಲಿ ನೀರು ಮತ್ತು ಆಹಾರವನ್ನು ಭೂಮಿಯಿಂದ ತೆಗೆಯುವಂತ ಶಕ್ತಿ ಇರುವುದಿಲ್ಲ. ಯಾವಾಗ ಶಕ್ತಿ ಇರಲ್ಲೋ ಅವಾಗ ಏನಾಗುತ್ತೆ ಅಂದ್ರೆ, ಈವನ್ ಎಷ್ಟೇ ಮಳೆ ಆಗ್ಲಿ ಎಷ್ಟೇ ನೀರಿದ್ರೂ ಕೂಡ ಯಾವಾಗ ಗಿಡಕ್ಕೆ ನೀರು ಟ್ರಾನ್ಸ್ಪೋರ್ಟ್ ಆಗಲ್ಲೋ ಆವಾಗ ಇಮಿಡಿಯೇಟ್ ಆಗಿ ಆ ಗಿಡ ಎಲ್ಲ ಎಲೆ ಒಣಗೋಗಿರೋ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈ ಗಿಡ ನಿಧಾನಕ್ಕೆ ಒಣಗೋಗ್ಬಿಟ್ಟು ಕಂಪ್ಲೀಟ್ ಆಗಿ ಸತ್ಯ ಹೋಗ್ಬಿಡುತ್ತೆ. ನಾವು ಇಮಿಡಿಯೇಟ್ ಆಗಿ ನೋಡ್ಕೊಂಡ ತಕ್ಷಣ ಆ ಗಿಡ ಒಣಗಿದ್ದ ನೆಕ್ಸ್ಟ್ ಡೇ ಇಂದಾನೆ ನಾವೇನಾದ್ರೂ ಸ್ವಲ್ಪ ತಡೆಯಕ್ಕೆ ನೋಡ್ಬೇಕು. ಅದನ್ನ ತಡೆದ್ರೆ ಗಿಡನ ಬದುಕಬೇಕು. ಸುಮಾರು ಜನ ರೈತರು ಏನಂದ್ರೆ ಗಿಡ ತಗೊಂಡೋಗ್ತಾರೆ, ಒಂದ್ 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ, ಇನ್ನೇನ್ ಕಾಯಿ ಬಿಡಬೇಕು, ಇನ್ನೇನ್ ಫಸಲು ತಗೋಬೇಕು. ಆ ಟೈಮಲ್ಲಿ ಏನಾಗುತ್ತೆ, ಸಡನ್ ಆಗಿ ಗಿಡ ಒಣಗೋಯ್ತು, 3 ವರ್ಷ ಇನ್ವೆಸ್ಟ್ ಮಾಡಿದ್ದೆಲ್ಲ ಲಾಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಯಾವಾಗ ಗಿಡ ಒಣಗ್ತಿದ್ಯೋ ಇಮಿಡಿಯೇಟ್ ಆಗಿ ನಾವು ನೋಡ್ಕೊಂಡು ಅದಕ್ಕೆ ಕಂಟ್ರೋಲ್ ಮೆಜರ್ಸ್ ಅನ್ನ ತಗೋಬೇಕಾಗುತ್ತೆ ಸರ್. ಮೇನ್ ಯಾವ ಟೈಮಲ್ಲಿ ಬರುತ್ತೆ ಅಂತಂದ್ರೆ, ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಒಂದು 10 ದಿನ ಮಳೆ ಆದ್ರೆ, ಮಳೆ ಆಗ್ಬಿಟ್ಟು ಒಂದು ವಾರ ಗ್ಯಾಪ್ ಆಗುತ್ತೆ, ಬಿಸಿಲು ಬರುತ್ತೆ, ಮತ್ತೆ ಮಳೆ ಆಗುತ್ತೆ, ಬಿಸಿಲು ಬರುತ್ತೆ. ಈ ತರ ಕ್ಲೈಮೇಟ್ ಇದ್ದಾಗ, ಈ ತರ ಇದ್ದಾಗ ಈ ರೋಗ ಲಕ್ಷಣಗಳು ಜಾಸ್ತಿ ಕಾಣಿಸ್ಬರುತ್ತದೆ. ಮತ್ತೆ ಇನ್ನೊಂದು ಏನಂದ್ರೆ, ಮಳೆ ಕಂಟಿನ್ಯೂಸ್ ಆಗಿ 10 ದಿನ ಇದ್ದಾಗ ಈ ಮರ ನೋಡಕ್ ಚೆನ್ನಾಗಿರುತ್ತೆ. ಜಸ್ಟ್ ಒಂದು 2-3 ಡೇಸ್ ಬಿಸಿಲು ಬಂದಾಗ ಯಾವಾಗ ಸಾಯಿಲ್ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅವಾಗ ಏನಾಗುತ್ತೆ, ಈ ಪೈಟೋಪ್ತರ ಅನ್ನೋ ಆರ್ಗಾನಿಸಮ್ ಶಿಲೀಂಧ್ರ ಇರುತ್ತೆ, ಇದು ಭೂಮಿಯಲ್ಲೇ ಇರುತ್ತೆ, ಇದು ಆಲ್ರೆಡಿ ಇನ್ಫೆಕ್ಟ್ ಆಗಿರುತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಆದಾಗ ಇದು ಗ್ರೋತ್ ಇನ್ನೂ ಫಾಸ್ಟ್ ಗ್ರೋತ್ ಆಗ್ಬಿಟ್ಟು ಸಡನ್ ಆಗಿ ಏನಾಗುತ್ತೆ ಅಂದ್ರೆ, ಡ್ರೂಪಿಂಗ್ ಅಂತ, ಡ್ರೂಪಿಂಗ್ ಅಂದ್ರೆ ಬಿಸಿಲಿದ್ದ ಟೈಮಲ್ಲಿ ಗಿಡ ಒಣಗೋಗ್ಬಿಟ್ಟು. ಸೊ ಈ ತರ ಲಕ್ಷಣಗಳು ನಮಗೆ ಕಾಣಬರುತ್ತೆ ಸರ್ ಮೇನ್ ಆಗಿ. ಸೊ ಈ ಪೈಟೋಪ್ತರ ಅನ್ನೋದು ಇನ್ನೊಂದ್ ಏನಂದ್ರೆ, ಇದು ಈ ಮಲೆನಾಡ್ ರೀಜನ್ ಅಲ್ಲಿ ಜಾಸ್ತಿ. ನಾರ್ಮಲ್ ಆಗಿ ಬಟರ್ ಫ್ರೂಟ್ ಅಂತೇ ಅಲ್ಲ, ಇವನ್ ಯಾವಾಗ ಸೀಬೆಕಾಯಿ ಭೂಮಿ ಟಚ್ ಆಗಿರುತ್ತೆ ಆ ಟೈಮಲ್ಲಿ ಸ್ವಲ್ಪ ಕಾಯಿ ಫುಲ್ ಬ್ಲಾಕ್ ಆಗೋದ್ ನಾವು ನೋಡಬಹುದು. ಅದಲ್ಲದೆ ಪಪಾಯದಲ್ಲೂ ಮಳೆಗಾಲದಲ್ಲಿ ಇದ್ದಂಗೆ ಒಣಗೋಗೋದು, ಈ ತರ ಸುಮಾರು ಕ್ರಾಪ್ಸ್ ಅಲ್ಲಿ ಈ ಪೈಟೋಪ್ತರ ಅನ್ನೋದು ತುಂಬಾ ಸೀರಿಯಸ್. ಇದು ಬರೀ ಮಳೆಗಾಲದಲ್ಲಿ ಅಷ್ಟೇ ಬರುತ್ತೆ, ಮಳೆಗಾಲ ಆದ್ಮೇಲೆ ಈ ರೋಗ ಕಾಣಿಸ್ಕೊಳ್ಳಲ್ಲ. ಈ ಟೈಮಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಫೈಟೋಪ್ತರ ಅಂತ ಹೇಳ್ತಾ ಇದ್ರಿ ಒಂದು ರೋಗಾಣು, ಕಾಳು ಮೆಣಸಿನಲ್ಲೂ ಈ ರೋಗಾಣು ಕಾಣಿಸ್ಕೊಳ್ಳುತ್ತಾ ಬಟರ್ ಫ್ರೂಟ್ ಗೆ ಬರೋ ಈ ಒಂದು ಫೈಟೋಪ್ತರ? ಹೌದ್ ಸರ್, ಪೈಟೋಪ್ತರ ಅನ್ನೋದು ಕಾಳು ಮೆಣಸಲ್ಲೂ ಇದೆ, ಬಟರ್ ಫ್ರೂಟ್ ಅಲ್ಲಿ ಇದೆ. ಅದ್ರ ಸ್ಪೀಸೀಸ್ ಬೇರೆ ಇರುತ್ತೆ, ಪೈಟೋಪ್ತರನೇ ಅದರಲ್ಲೇ, ಮತ್ತೆ ಸ್ವಲ್ಪ ಜೆನೆಟಿಕಲಿ ವೇರಿಯೇಷನ್ ಅಂತೀವಿ. ಬಟರ್ ಫ್ರೂಟ್ ಅಲ್ಲಿ ಬರೋದು ಪೈಟೋಪ್ತರ ಸಿನ್ನಮೋಮಿ ಅಂತ, ಅದು ಇದೇ ತರ ಬೇರೆಗೆ ಬರುತ್ತೆ. ಕಾಳು ಮೆಣಸಲ್ಲಿ ಬರೋದು ಪೈಟೋಪ್ತರ ಪಾಲ್ಮಿವರ್ ಅಂತಿದೆ, ಅದು ಕೂಡ ಸ್ಪೀಸೀಸ್ ಬೇರೆ ಇರುತ್ತೆ ಸರ್. ಇದರಿಂದ ಏನಂದ್ರೆ, ನಾವು ಡ್ರೈನೇಜ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡ್ಕೋಬೇಕು. ಬದಿ ಮಾಡಿಬಿಟ್ಟು ಸ್ವಲ್ಪ ಹೈಟಲ್ಲಿ ಗಿಡ ನೆಟ್ಟು ಕಾಲುವೆ ತರ ಮಾಡಿ ನೀರು ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಮಾಡ್ಕೋಬೇಕು. ಮತ್ತೆ ಆದಷ್ಟು ರೈತರು ಎಲ್ಲಿ ನೀರ್ ನಿಲ್ಲುತ್ತೋ ಆ ಜಾಗದಲ್ಲಿ ಮೆಣಸಾಗ್ಲಿ ಬಟರ್ ಫ್ರೂಟ್ ಆಗ್ಲಿ ಹಾಕೋದನ್ನ ತಡಿಬೇಕು. ಕೂರು ಕಿತ್ತಲೆಯಲ್ಲೂ ಅಷ್ಟೇ, ಅದರಲ್ಲೂ ಈ ಪೈಟೋಪ್ತರ ಪ್ರಾಬ್ಲಮ್ ಇದೆ. ಈ 3 ಕ್ರಾಪ್ ಅಲ್ಲೂ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಇದೆ, ಎಸ್ಪೆಷಲಿ ಮಡಿಕೇರಿ ರೀಜನ್ ಅಲ್ಲಿ. ನಾವು ಆದಷ್ಟು ಇದನ್ನ ತಡಿಬೇಕಂದ್ರೆ ನೀರ್ ನಿಲ್ದಂಗೆ ಮಾಡ್ಕೋಬೇಕು. ಡ್ರೈನೇಜ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಸಿಗಾಲುವೆಗಳನ್ನ ಮಾಡಿಕೊಳ್ಳೋದು, ನೀರು ಹೊರಗಡೆ ಹೋಗೋ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳೋದು, ಇದ್ರ ಜೊತೆಗೆ ಟ್ರೈಕೋಡರ್ಮ ಉಪಯೋಗಿಸಿಕೊಳ್ಳೋದು ಅಥವಾ ರಾಸಾಯನಿಕ ರಹಿತವಾದ ಕ್ರಮಗಳನ್ನು ಕೈಗೊಳ್ಳೋದು ಅಥವಾ ರಾಸಾಯನಿಕ ಬಳಕೆ ಮಾಡಿಕೊಂಡು ಬರೋದಕ್ಕಿಂತ ಮುಂಚಿತವಾಗಿ ಅಥವಾ ಬಂದ ಮೇಲೆ ಹೇಗೆ ಇದನ್ನ ನಿವಾರಣೆ ಮಾಡಿಕೊಳ್ಬಹುದು? ಕೆಲವೊಂದು ಸಾರಿ ಬೋಡೋ ದ್ರಾವಣ ಪ್ರಯೋಜನಕ್ಕೆ ಬರಬಹುದಾ ಹೇಳಿ ಸರ್. ಬಟರ್ ಫ್ರೂಟ್ ಅಲ್ಲಿ ಮೇನ್ ಆಗಿ ಏನಂದ್ರೆ, ಗಿಡ ಹಾಕೋ ಟೈಮಲ್ಲೇ ನಮ್ಮ ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ ಟ್ರೈಕೋಡರ್ಮ ಸಿಗುತ್ತೆ. ಟ್ರೈಕೋಡರ್ಮನ 1-2 ಕೆಜಿ ತಿಪ್ಪೆ ಗೊಬ್ಬರ 1-5 ಕೆಜಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಪ್ಲಾಂಟಿಂಗ್ ಮಾಡುವಾಗ, ನಾವು ಯಾವಾಗ ಸಸಿ ನೆಡುವಾಗ್ಲೇ ಅದನ್ನ ಮಣ್ಣು ಜೊತೆ ಮಿಕ್ಸ್ ಮಾಡಿ ನೆಡಬೇಕಾಗತಕ್ಕದ್ದು. ಅದಾದ್ಮೇಲೆ ಈವನ್ ಗಿಡ ದೊಡ್ಡದಾದ್ಮೇಲೂ ಕೂಡ ನೀವು ವರ್ಷಕ್ಕೊಂದು 4-5 ಕೆಜಿ ಅಷ್ಟು ಟ್ರೈಕೋಡರ್ಮನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಬೇರು ಎಷ್ಟು ದೂರ ಇರುತ್ತೋ ಆ ರೀಜನ್ ಅಲ್ಲೆಲ್ಲ ಟ್ರೈಕೋಡರ್ಮ ಮಾಡೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಪೈಟೋಪ್ತರ ಅನ್ನೋದು ಸಾಯಿಲ್ ಅಲ್ಲಿ ಇರೋದ್ರಿಂದ ಟ್ರೈಕೋಡರ್ಮ ಹಾಕಿದ್ರೆ ಟ್ರೈಕೋಡರ್ಮ ಈ ಪೈಟೋಪ್ತರ ಅದರ ಫೋರ್ಸ್ ಅಂದ್ರೆ ಪೈಟೋಪ್ತರ ಸ್ಪ್ರೆಡ್ ಆಗಕ್ಕೆ ಏನಿರುತ್ತೋ ಅದನ್ನ ನಿಯಂತ್ರಣ ಮಾಡೋದ್ರಿಂದ ಈ ರೋಗವನ್ನು ಒಂದು ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಈ ಪದ್ಧತಿನ ಮೆಣಸಲ್ಲೂ ಮಾಡಬಹುದು, ಊರು ಮ್ಯಾಂಡ್ರಿನ್ ಅಲ್ಲೂ ಮಾಡಬಹುದು, ಮತ್ತೆ ಬೆಣ್ಣೆಯನ್ನಲ್ಲೂ ನಾವು ಮಾಡಬಹುದು ಸರ್. ಅದಲ್ಲದೆ ಮತ್ತೆ ಕೆಮಿಕಲ್ ಹೊಂದಿದೆ, ರಿಡೋಮಿಲ್ ಗೋಲ್ಡ್ ಅಂತಿದೆ. ರಿಡೋಮಿಲ್ ಗೋಲ್ಡ್ ಅಂದ್ರೆ ಅದರಲ್ಲಿ ಮೇನ್ ಆಗಿ ಮೆಟಲಾಕ್ಸಿಲ್ ಅನ್ನೋಂತ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ 4% ಇರುತ್ತೆ, 4% ಇರುತ್ತೆ. ಕೆಲವು ಕಂಪನಿಗಳಲ್ಲಿ ಟ್ರೇಡ್ ನೇಮ್ಸ್ ಅಲ್ಲಿ 34% ಇರುತ್ತೆ. ಆದಷ್ಟು ಈ ಮೆಟಲಾಕ್ಸಿಲ್ ಅನ್ನೋ ಕೆಮಿಕಲ್ನ 1 ಗ್ರಾಮ್ 1 ಲೀಟರ್ಗೆ ಮಿಕ್ಸ್ ಮಾಡಿ ಇದನ್ನ ಬೇರು ಎಷ್ಟು ರೀಜನ್ ಇರುತ್ತೆ ಆ ರೀಜನ್ ಅಲ್ಲಿ ಸಿಂಪಡಿಸಬೇಕಾಗುತ್ತದೆ. ಅದರಿಂದ ಒಂದು ಮಟ್ಟಿಗೆ ಕಂಟ್ರೋಲ್ ಆಗುತ್ತದೆ. ಮೇಜರ್ ಆಗಿ ಏನಂದ್ರೆ, ಕೆಮಿಕಲ್ ಅನ್ನೋದು ಜಾಸ್ತಿನೂ ಯೂಸ್ ಮಾಡಕ್ ಹೋಗಬಾರದು. ಜಾಸ್ತಿ ಯೂಸ್ ಮಾಡಿದಷ್ಟು ರೆಸಿಸ್ಟೆನ್ಸ್ ಪವರ್ ಅಂತ ಇರುತ್ತೆ, ಆ ಫಂಗಸ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಟ್ಟು ಮತ್ತೆ ಆ ಕೆಮಿಕಲ್ ಪರದರು ಯೂಸ್ ಮಾಡಕ್ ಆಗಲ್ಲ, ಆತರ ಆಗುತ್ತೆ. ಆದಷ್ಟು ಕೆಮಿಕಲ್ನ ಯೂಸ್ ಮಾಡೋದನ್ನ ತಡಿಬೇಕು. ಆದಷ್ಟು ಟ್ರೈಕೋಡರ್ಮ ಇಲ್ಲ ಅಂದ್ರೆ ಈ ಬದಿ ಸಿಸ್ಟಮ್ ಅಂತ ಏನು ನೀರು ನಿಲ್ದಂಗೆ ಸ್ಲೋಪ್ ಮಾಡೋದ್ರಿಂದ ಈ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಒಂದು ನೀರು ನಿಲ್ಲದಂತೆ ನೋಡ್ಕೊಳ್ಳಿಕ್ಕೆ ಬಸಿ ಕಾಲುವೆಗಳು ಬಹಳ ಮುಖ್ಯ. ಇದು ಬರೇ ಒಂದೆರಡು ಬೆಳೆಗಳಲ್ಲ, ಎಲ್ಲಾ ಬೆಳೆಗಳಿಗೂ ಪ್ರಯೋಜನಕಾರಿ. ಏಲಕ್ಕಿ, ಕಾಳುಮೆಣಸು, ಕಾಫಿ, ಬಾಳೆ, ಬಟರ್ ಫ್ರೂಟ್ ಇತ್ಯಾದಿ ಬೆಳೆಗಳಿಗೂ ಬಸಿ ಕಾಲುವೆಗಳು ಬಹಳ ನೆರವಾಗ್ತವೆ. ಬಂದ ಮೇಲೆ ಈ ಒಂದು ರೋಗವನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ಉಳಿಸಲಿಕ್ಕೆ ಸಾಧ್ಯವಾಗುವುದಿಲ್ವಾ ಮರಗಳನ್ನ? ಸರ್, ಬಂದ ಮೇಲೆ ಉಳಿಸಬಹುದು. ನಾವೊಂದು ಗಿಡದಲ್ಲಿ ರೋಗ ಲಕ್ಷಣ ಕಂಡ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಫಸ್ಟ್ ಮಾಡಬೇಕಾದ ಏನಂದ್ರೆ, ಮಳೆಗಾಲದಲ್ಲಿ ಗಿಡಮಿಲ್ಗಳನ್ನು ಡ್ರಂಚ್ ಮಾಡಬೇಕು. ಡ್ರಂಚ್ ಮಾಡಾದ್ಮೇಲೆ ಎಲ್ಲಾ ಎಲೆ ಉದುರೋಗಿರುತ್ತೆ. ಮಂತ್ ಅಲ್ಲಿ ಟೂ ಟೈಪ್ಸ್ ನಾವು ಡ್ರಂಚ್ ಮಾಡ್ತೀವಿ. ಇರಿಡೋಮಿಲ್ ಗೋಲ್ಡ್ ಅದ್ರಲ್ಲಿ ಮೆಟ್ಲಾಗ್ಸಿಲ್ ಅಂತ ಇರುತ್ತೆ, ಅದನ್ನ ಡ್ರಂಚ್ ಮಾಡಾದ್ಮೇಲೆ ಒಂದ್ ತಿಂಗಳು ಎರಡು ತಿಂಗಳ ಮೇಲೆ ಮರ ಅಲರ್ ಚಿಗುರು ಹೊಡೆಯುತ್ತೆ. ಆ ಚಿಗುರು ಹೊಡೆದ್ಮೇಲೆ ನಾವು ನೆಕ್ಸ್ಟ್ ಮಾಡಬೇಕಾಗದೇನಂದ್ರೆ, ಅಷ್ಟೊತ್ತಿಗೆ ಮಳೆಗಾಲ ನಿಂತಿರುತ್ತೆ. ಇದು ಮಳೆಗಾಲದಲ್ಲಿ ಅಷ್ಟೇ ಬರೋದು. ಇಮಿಡಿಯೇಟ್ ಮೆಜರ್ ಆಗಿ ನಾವು ರಿಡೋಮಿಲ್ ಗೋಲ್ಡ್ ಅನ್ನು ಡ್ರಂಚ್ ಮಾಡಿಕೊಂಡು ಒಂದೆರಡು ತಿಂಗಳಾದ್ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ, ಆ ಜಾಗದಲ್ಲಿ ಎಲ್ಲೆಲ್ಲಿ ನೀರ್ ನಿಲ್ಲುತ್ತಲ್ಲ ಆ ಜಾಗದಲ್ಲಿ ಸ್ವಲ್ಪ ಬದಿ ತರ ಮಾಡ್ಕೋಬೇಕು. ಅಂದ್ರೆ ಅಲ್ಲಿ ನೀರ್ ನಿಲ್ಲಂಗಿದ್ರೆ ಸ್ವಲ್ಪ ಮಣ್ಣು ಮೇಲೆ ಹಾಕೊಂಡು ನೀರ್ ಹೋಗ್ದಂಗ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ, ಅದೇ ಟೈಮಲ್ಲಿ ನಾವು ಟ್ರೈಕೋಡರ್ಪ ಒಂದ್ 5 kg ತಿಪ್ಪೆ ಗೊಳಿತು ಮಿಕ್ಸ್ ಮಾಡ್ಕೊಂಡು ಬಟರ್ಫ್ರೂಟ್ ಎಲ್ಲ ಮೆಣಸೂರು ರೀಜನ್ ಅಲ್ಲಿ ಎಷ್ಟು ರೀಜನ್ ಅಲ್ಲಿ ಆ ರೋಗ ಇರುತ್ತೋ ಬೇರೆ ಇರೋ ಜಾಗದಲ್ಲಿ ಈ ಗೊಬ್ಬರ ಮತ್ತೆ ಟ್ರೈಕೋಡರ್ಮಾನ ಮಿಕ್ಸ್ ಮಾಡಿ ಆ ರೀಜನ್ ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಫೈಟೋಪ್ತರ ಸ್ಪೋರ್ಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಮುಂದೆ ಬರುವ ಸೀಸನ್ ಗೆ ಮತ್ತೆ ಅದೇ ಗಿಡದಲ್ಲಿ ರೋಗ ಕಾಣಿಸಲ್ಲ. ರೋಗ ಬಂದಾಗ ಸುಮ್ನೆ ನೀವು ಮೆಟಲಾಕ್ಸಿಲ್ ಇಲ್ಲ ಕೆಮಿಕಲ್ ಯುಡೋಮಿಲ್ ಡ್ರಿಂಚ್ ಮಾಡಿ ಬಿಟ್ಬಿಟ್ರು ಕೂಡ ಆ ರೋಗ ನೆಕ್ಸ್ಟ್ ಇಯರ್ ಮತ್ತೆ ಬಂದೇ ಬರುತ್ತೆ. ಅದಲ್ಲದೆ ನೀವ್ ಏನ್ ಮಾಡ್ಬೇಕು, ಟ್ರೈಕೋಡರ್ಮಾ ಡ್ರಿಂಚ್ ಮಾಡಬೇಕು, ಜೊತೆಗೆ ಏನಂದ್ರೆ ನೀರ್ ನಿಲ್ದಂಗ್ ನೋಡ್ಕೋಬೇಕು. ಇವ್ ಮಾಡಿದ್ರೆ ಗಿಡನ ನೀವು ಉಳಿಸ್ಕೋಬಹುದು. ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣಿನ ಮರಗಳಲ್ಲಿ ಕೊಡಗನ್ನು ಸೇರಿಕೊಂಡು ಬೇರೆ ಬೇರೆ ಭಾಗಗಳಲ್ಲಿ ಸ್ವರ್ಗ ರೋಗ ಅಥವಾ ಕೊಳೆ ರೋಗ ವಿಲ್ಟ್ ಎಷ್ಟು ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇದೆ? ಈ ವರ್ಷದ ಮಳೆ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಅಥವಾ ಹೋದ ವರ್ಷದ ಮಳೆ ಬೆಳೆ ಪರಿಸ್ಥಿತಿಯನ್ನು ಗಮನಿಸಿಕೊಂಡ್ರೆ? ಸರ್, ಈ ವರ್ಷ ಆಗಸ್ಟ್ ಅಲ್ಲಿ ಸುಮಾರು ಕಡೆ ನಾವು ಸರ್ವೆ ಮಾಡಿದ್ವು. ಕೇರಳದಲ್ಲಿ ವೈನಾಡು ಹಮ್ಮಲ್ ವೈಲ್ ಅಂತ ಇದೆ, ಅಲ್ಲೋಗಿದ್ವು. ಇವನು ಊಟಿ ಮತ್ತೆ ಕೊಡೈಕೆನಾಲ್ ರೀಜನ್ ಹೋಗಿದ್ವು. ಸಕಲೇಶ್ಪುರ ಕಡೆ ಸುಮಾರು ಜನ ರೈತರು ಲಾರ್ಜ್ ಸ್ಕೇಲ್ ಅಲ್ಲಿ ಹಾಕಿದ್ದಾರೆ, ಅಲ್ಲೂ ಹೋಗಿದ್ವು. ಮಡಿಕೇರಿಯಲ್ಲಿ ಸರ್ವೆ ಮಾಡಿದ್ವಿ. ಬಯಲುಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆನು ನಾವು ಸರ್ವೆ ಮಾಡಿದ್ವಿ. ಇದೆಲ್ಲ ನೋಡಾದ್ಮೇಲೆ ಬಟರ್ಫ್ರೂಟ್ ಅಲ್ಲಿ ಬೇರು ಕೊಲಿಯುವ ರೋಗ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿದೆ. ನಾನು ನೋಡಿದಂಗೆ ಸಕಲೇಶ್ಪುರದ ಒಬ್ಬ ರೈತ 20 acres ಬಟರ್ಫ್ರೂಟ್ ಹಾಕಿದ್ದಾರೆ, ಅದರಲ್ಲಿ ಆಲ್ಮೋಸ್ಟ್ 5 acres ಬೇರು ಕೊಲಿಯುವ ರೋಗದಿಂದಾನೇ ಸತ್ತಿದೆ ಗಿಡ. ನಾವು ಹೋಗಿ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಟೆಸ್ಟ್ ಮಾಡಿದ್ವಿ. ಈವನ್ ಕೇರಳದಲ್ಲೂ ಅಷ್ಟೇ, ಕೆಲವು ರೈತರು ಸುಮಾರು ಅಂದ್ರೆ ಕಾಫಿ ಬೆರಲುಗೋಸ್ಕರ ಅಂದ್ಬಿಟ್ಟು ಬಟರ್ಫ್ರೂಟ್ ನೀರ್ ನಿಲ್ಲ ಜಾಗದಲ್ಲಿ ಹಾಕಿದ್ದಾರೆ. ನೀರ್ ನಿಂತ ಏನಾಗಿದೆ, ಸುಮಾರು ಅಂದ್ರೆ ಅವ್ರು 100 acres ಅಲ್ಲಿ 50 acres ಅಷ್ಟು ಏರಿಯಾದಲ್ಲಿ ಬಟರ್ಫ್ರೂಟ್ ಹೋಗಿದೆ. ಮತ್ತೆ ಈವನ್ ಕೆಲವು ರೈತರು ಮನೆ ಹತ್ರ ಅಲ್ಲೊಂದಲ್ಲೊಂದು ಪ್ಲಾಂಟ್ ಹಾಕೊಂಡು ಅಲ್ಲೂ ಕೂಡ ಅದು ಇನ್ಫೆಕ್ಷನ್ ಇದೆ, ಸುಮಾರು ಕಡೆ ಇದೆ. ಇನ್ನೊಂದೇನಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಹೋದಾಗ ಈ ತರ ತೊಂದರೆಗಳಾಗುತ್ತೆ. ಮತ್ತೆ ಯಾವಾಗ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ರೈತರು ಹಾಕ್ತಾರೋ ಆವಾಗ ನೀರ್ ನಿಲ್ದಂಗ್ ನೋಡ್ಕೋಬೇಕು. ಎಲ್ಲಾ ತರ ತಿಳ್ಕೊಂಡು ನಾವು ಹಾಕ್ಬೇಕಾಗುತ್ತೆ. ಒಂದ್ಸತಿ ಹಾಕಾದ್ಮೇಲೆ ಈ ರೋಗ ಬಂದ್ಮೇಲೆ ಸ್ವಲ್ಪ ತಡೆಯೋದು ಕಷ್ಟನೆ. ಮತ್ತೆ ಕೇರಳದಲ್ಲಿ ಸುಮಾರು ಅಂದ್ರೆ 15-20 years ಪ್ಲಾಂಟ್ಸ್ ಇದೆ, ತುಂಬಾ ದೊಡ್ಡ ಪ್ಲಾಂಟ್ಸ್ ಇದೆ. ಅದರಲ್ಲೂ ಈ ಬೇರು ಕೊಲಿಯುವ ರೋಗ ಸುಮಾರು ಪ್ರಾಬ್ಲಮ್ ಇದೆ. ಬಟ್ ಆದ್ರೆ ಏನಂದ್ರೆ ದೊಡ್ಡ ಗಿಡ ಆಗಿರೋದ್ರಿಂದ ಅದಕ್ಕೆ ರಿಕವರ್ ಆಗಿರೋ ಪೊಟೆನ್ಶಿಯಲ್ ಜಾಸ್ತಿ ಇದೆ. ಪ್ಯಾರಲಲ್ ಆಗಿ ಇನ್ಫೆಕ್ಷನ್ ಇದೆ, ಮತ್ತೆ ಗಿಡ ಒಂದ್ ಕಡೆಯಿಂದ ರಿಕವರ್ ಆಗ್ತಿದೆ. ಸೊ ತುಂಬಾ ಅಂತ ಸೀರಿಯಸ್ ಇಲ್ಲ, ಬಟ್ ತುಂಬಾ ಸೀರಿಯಸ್ ನಾವ್ ಎಲ್ಲಿ ನೋಡಿದ್ವಿ ಅಂದ್ರೆ 5 years ಕಮ್ಮಿ ಇರುವ ತೋಟಗಳಲ್ಲಿ ಜಾಸ್ತಿ ಪ್ರಮಾಣ ಇದೆ ಅಂತ ನಾವ್ ಹೇಳ್ಬೇಕು ಇಷ್ಟಪಡ್ತೀವಿ ಸರ್. ಒಂದು ಸ್ಪಷ್ಟವಾದ ಮಾಹಿತಿಯನ್ನು ತಾವು ಹೇಳ್ತಿದ್ರಿ, ಎಳೆ ಗಿಡಗಳಿಗೆ ಬೇರು ಕೊಳೆ ರೋಗ ಬಂದ್ರೆ ಬೇಗ ಗಿಡಗಳು ಹೋಗ್ಬಿಡ್ತವೆ, ದೊಡ್ಡ ಮರಗಳಿಗೆ ಬಂದಾಗ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಆದ್ರೂ ರೋಗದ ಹಾನಿ ತಟ್ಟೆ ತಟ್ಟತ್ತೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಒಂದು ಬಹಳ ಮುಖ್ಯವಾದ ಕಾಯಿಲೆ ಬಟರ್ಫ್ರೂಟ್ ನಲ್ಲಿ ಬೇರು ಕೊಳೆ ಅಥವಾ ವಿಲ್ಟ್ ಫೈಟೋಪ್ತರ ರೋಗಾಣುವಿನಿಂದ ಕಾಣಿಸಿಕೊಳ್ಳುತ್ತೆ. ಇದನ್ನ ಹತೋಟಿ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ತಾವು ಹೇಳಿದಂತೆ ನೀರು ನಿಲ್ಲದಂತೆ ಬಸಿ ಕಾಲುವೆಗಳನ್ನು ಕೊಟ್ಕೋಬೇಕು. ಇನ್ನು ಉಳಿದಂತೆ ಮಣ್ಣಿನ ಒಳಗಡೆ ಇರುವ ಸೂಕ್ಷ್ಮ ಜೀವಿ ಮತ್ತೆ ಮಣ್ಣಿನ ಮೇಲ್ಗಡೆ ಬಂದು ಅಥವಾ ಆ ಮರಗಳ ಎಲೆ ಕಸದ ಜೊತೆಗೆ ಬೆರೆತು ಹರಡುತ್ತದ ಹೇಗೆ? ಈ ಫೈಟೋಪ್ತರ ಅಂದ್ರೆ ಅದು ಮಳೆಗಾಲದಲ್ಲಿ ಒಂದು ಸ್ಪೋರ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಸ್ಪೆಷಲ್ ಆಗಿ ಜ್ಯೂಸ್ ಸ್ಪೋರ್ಟ್ಸ್ ಅಂತೀವಿ. ಅದು ಕಿಡ್ನಿ ಶೇಪ್ ಅಲ್ಲಿ ಇರುತ್ತೆ, ಮತ್ತೆ ಎರಡು ತೋಕೆ ಅಂದ್ರೆ ಒಂದೆರಡು ಪ್ಲಾಜಲ ಅಂತೀವಿ ಅದನ್ನ. ಏನಂದ್ರೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಸೊ ಮಳೆಗಾಲದಲ್ಲಿ ಯಾಕಷ್ಟು ಸ್ಪ್ರೆಡ್ ಫಾಸ್ಟ್ ಆಗೋತಿ ಒಂದು ಮೆಣಸಲ್ಲೂ ಅಷ್ಟೇ, ಅಂದ್ರೆ ಯಾವಾಗ ನೀರ್ ಜಾಸ್ತಿ ನಿಲ್ಲಿತ್ತೋ ಆ ನೀರಲ್ಲಿ ಅದು ಸ್ವಿಮ್ಮಿಂಗ್ ಮಾಡಿಕೊಂಡು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು 1/2 hour 1 hour ಒಳಗಡೆ ಅದು ಟ್ರಾವೆಲ್ ಮಾಡುತ್ತೆ, ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ. ಈಜ್ ಹೊಡ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಯಾವಾಗ ಬೇರು ಬಟರ್ಫ್ರೂಟ್ ಆಗಲಿ ಮೆಣಸ್ ಆಗಲಿ ಆ ಬೇರಲ್ಲಿ ಒಂದು ಲಿಕ್ವಿಡ್ ಊಸ್ ಬರುತ್ತೆ, ಕೀಮೋಟಾಕ್ಸಿನ್ ಅಂತ ಕೆಮಿಕಲ್ ಸ್ಮೆಲ್ಗೆ ಒಂದು ಜ್ಯೂಸ್ ಪೋರ್ಸ್ ಏನಂತೀವಿ ಅಂತೇಳ ಅದು ಈಜ್ ಹೊಡ್ಕೊಂಡು ಹೋಗ್ಬಿಟ್ಟು ಆ ಸ್ಮೆಲ್ ಎಲ್ಲಿರುತ್ತೆ ಆ ರೀಜನ್ಗೆ ಹೋಗ್ಬಿಟ್ಟು ಅದಕ್ಕೆ ಗೊತ್ತಾಗ್ಬಿಡುತ್ತೆ ಇದೇ ಗಿಡ ಅಂತ. ಅಲ್ಲಿ ಹೋಗಿ ಆ ಬೇರೆಗೆ ಅದು ಇನ್ಫೆಕ್ಟ್ ಆಗಿಬಿಟ್ಟು ಅಲ್ಲಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಈ ಫೈಟೋಪ್ತರ ಅನ್ನುವ ಶಿಲೀಂಧ್ರ ಏನಂದ್ರೆ ತುಂಬಾ ಅಂದ್ರೆ ತುಂಬಾ ಸೀರಿಯಸ್, ಎಸ್ಪೆಷಲಿ ನಮ್ಮ ಮಡಿಕೇರಿ ರೀಜನ್ ಅಲ್ಲಿ ಸೊ ನೀರು ಎಲ್ಲಿ ಜಾಸ್ತಿ ಇರುತ್ತೋ ಆ ರೀಜನ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ನೀರು ನಿಲ್ಲುವುದನ್ನ ತಡೆಗಟ್ಟಬೇಕು. ಮತ್ತೆ ಡ್ರೈನೇಜ್ ಸಿಸ್ಟಮ್ ಮಾಡಿಬಿಟ್ಟು ಎಲ್ಲೂ ನಮ್ಮ ತೋಟದ ಎಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಕಾಮನ್ ಆಗಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದಕ್ಕೆ ನಾವು ನೀರು ನಿಲ್ಲೋ ತಡೆಗಟ್ಟಬೇಕು. ಮತ್ತೆ ತುಂಬಾ ಫಾಸ್ಟ್ ಸ್ಪ್ರೆಡಿಂಗ್ ಇರುತ್ತೆ. ಬೆಣ್ಣೆ ಹಣ್ಣಿನ ಮರಗಳಿಗೆ ಬೇರು ಕೊಳೆಯುವ ರೋಗದ ಬಗ್ಗೆ ಹೇಳ್ತಾ ಇದ್ರಿ, ಇಷ್ಟೊಂದು ವಿವರವಾಗಿ ವಿಚಾರಗಳನ್ನು ಹಂಚಿಕೊಂಡ್ರೆ ಮತ್ತಿತರೆ ರೋಗಗಳು ಈ ಒಂದು ವೃಕ್ಷಕ್ಕೆ ಅಥವಾ ಹಣ್ಣಿನ ಬೆಳೆಗೆ ತಗಲ್ತಕ್ಕಂಥದ್ದು. ಇದರಲ್ಲಿ ಬೇರೆ ರೋಗಗಳಂದ್ರೆ ಒಂದು ಸ್ಕ್ಯಾಬ್ ಅಂತ ಬರುತ್ತೆ, ಒಳಗಡೆ ಏನಾಗಿರಲ್ಲ, ಬರೀ ಮೇಲ್ಗಡೆ ಆ ಸ್ಕಿನ್ ರೀಜನ್ ಅಲ್ಲಿ ಮಾತ್ರ ಮೇಲ್ಗಡೆ ಕಜ್ಜೆ ತರ ಇರುತ್ತೆ. ಅದನ್ನ ನಾವು ಮಾರ್ಕೆಟ್ ತಗೊಂಡೋದ್ರೆ ಅಫ್ಕೋರ್ಸ್ ಈಗ ಮಾರ್ಕೆಟ್ ಅಲ್ಲಿ ಕಮ್ಮಿ ರೇಟೇ ಹೋಗೇ ಹೋಗುತ್ತೆ. ಅದಕ್ಕೆ ನಾವು ನಿಯಂತ್ರಣ ಮಾಡ್ಬೇಕಂದ್ರೆ ಮೇನ್ ಆಗಿ ಏನಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದೆರಡು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಪ್ರೊಪಿಕೊನಾಜಲ್ ಇಲ್ಲ ಎಕ್ಸಾಕೊನಾಜಲ್ ಅಂತ ಬರುತ್ತೆ, ಆ ಕೆಮಿಕಲ್ 0.5 g/L ಅಷ್ಟು ಹಾಕಿ ಸ್ಪ್ರೇ ಮಾಡಬೇಕಾಗುತ್ತೆ. ಮತ್ತೆ ಈ ಒಂದು ರೋಗ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಫ್ರೂಟ್ ಪೀನಟ್ ಅಂತೀವಿ ನಾವು, ಕಡಲೆ ಬೀಜ ಅಷ್ಟು ಫ್ರೂಟ್ ಬಂದಾಗ ಅದು ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಇಂದಾನೆ ಒಂದು 2-3 times ನಾವು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಅದು ಒಂದು ಶಿಲೀಂಧ್ರನೆ, ಇದನ್ನ ಸ್ಪೇಸುಲಮ ಪರ್ಷಿಯ ಅಂತಾರೆ. ಈ ಒಂದು ಶಿಲೀಂಧ್ರನ ಸ್ಪೇಸುಲಮ ಪರ್ಷಿಯ ಅಂತಾರೆ. ಇದೇನ್ ಮಾಡುತ್ತೆ, ಕಾಯಿ ಮೇಲೆ ಬರೀ ಸ್ಕಿನ್ ಮೇಲೆ ಬಂದ್ಬಿಟ್ಟು ಕಜ್ಜಿ ತರ ಆಗ್ಬಿಟ್ಟು ಇದೊಂದು ತುಂಬಾ ಸೀರಿಯಸ್ ಏನಿಲ್ಲ, ಬಟ್ ಫೀಲ್ಡ್ ಅಲ್ಲಿ ಕಾಣಿಸುತ್ತೆ. ಇನ್ನೊಂದು ರೋಗ ಬಂದ್ಬಿಟ್ಟು ನಾವು ಆಂಥ್ರಾಕ್ನಸ್ ಅಂತ ಅಂತೀವಿ. ಆಂಥ್ರಾಕ್ನಸ್ ಅನ್ನೋದು ಎಲ್ಲಾ ಫ್ರೂಟ್ಸ್ ಅಲ್ಲಿ ಕಾಮನ್ ಆಗಿರುತ್ತೆ. ಈವನ್ ನಾವು ಮಾವನ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಇವೆಲ್ಲಾ ಫ್ರೂಟ್ಸ್ ಅಲ್ಲಿ ಕಾಮನ್ ಆಗಿರುತ್ತೆ. ಈ ರೋಗ ಏನಂದ್ರೆ ಇದು ಒಂದು ಶಿಲೀಂಧ್ರ, ಇದನ್ನು ಕೊಲೊಟೋಟ್ರಾಕಿಮ್ ಅಂತೀವಿ. ಈ ಶಿಲೀಂಧ್ರ ಏನ್ ಮಾಡುತ್ತೆ ಅಂದ್ರೆ, ಫ್ರೂಟ್ ಗ್ರೀನ್ ಆಗಿದ್ದಾಗ ತೋಟದಲ್ಲಿದ್ದಾಗ ಅದು ಇನ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಗ್ರೀನ್ ಫ್ರೂಟ್ ಅಲ್ಲಿ ಇರುತ್ತೆ. ನಾವು ಯಾವಾಗ ಅದನ್ನ ಫ್ರೂಟ್ ನ ತಗೊಬಂದು ಮನೆಯಲ್ಲಿ ಹಣ್ಣಾಗಿ ಬಿಡ್ತೀವೋ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಸಣ್ಣ ಶಿಲೀಂಧ್ರ ಇರುತ್ತೆ. ಅದೇನಾಗುತ್ತೆ ಅಂದ್ರೆ, ಯಾವಾಗ ಫ್ರೂಟ್ಸ್ ಅಲ್ಲಿ ಶುಗರ್ಸ್, ಫ್ರೂಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ಗಿಡದಲ್ಲಿ ಇದ್ದ ಕೈ ಇರುತ್ತೆ, ಮಾವನಾಗ್ಲಿ ಹುಳಿ ಇರುತ್ತೆ, ಈ ಹಣ್ಣಾಗಿ ಬಿಟ್ಟಾಗ ಅದೇನಂದ್ರೆ ಎಲ್ಲಾನು ಶುಗರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಶುಗರ್ಸ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ, ಈ ಪ್ಯಾಥೋಜನ್ ಅನ್ನೋದು ಆಕ್ಟಿವೇಟ್ ಆಗ್ಬಿಡುತ್ತೆ. ಈ ಪ್ಯಾಥೋಜನ್ಗೆ ಗ್ರೋತ್ ಏನೇನ್ ಬೇಕಾಗುತ್ತೆ, ಅದು ಬೆಲ್ಲಿ ಬೇಕಾಗ ಏನೇನ್ ಬೇಕಾಗುತ್ತೆ ಎಲ್ಲಾನು ಫ್ರೂಟ್ ಅಲ್ಲಿ ಸಿಗುತ್ತೆ ಅವಾಗ, ಸ್ವೀಟ್ನೆಸ್ ಎಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಇದು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಬಾಳೆಹಣ್ಣಾಗ್ಲಿ ನಾವು ಮನೇಲಿ ತಂದಿಟ್ಟಿರ್ತೀವಿ, ಒಂದ್ ಎರಡು ದಿನ ಬಿಟ್ಟರೆ ಫುಲ್ ಸಿಪ್ಪೆ ಎಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ, ತಿನ್ನಕ್ ಲಾಯಕ್ ಆಗಲ್ಲ. ಆಮೇಲೆ ಮಾವನನ್ನು ಅಷ್ಟೇ, ಮನೇಲಿ ತಂದಿಟ್ಟಿರ್ತೀವಿ, ಸುಮಾರು ದಿನ ಬಿಟ್ಟು ನಾವು ತಿಂದಿಲ್ಲ ಅಂದ್ರೆ ಅದು ಫುಲ್ ಕಾಯಿ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಬೇಗ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಇದೊಂದು ಕೊಲೊಟೋಟ್ರಾಕಿಮ್ ರೋಗ ಅಂತ ಅಂದ್ರೆ ಆಂಥ್ರಾಕ್ನಸ್ ಅಂತೀವಿ. ಇದನ್ನ ಕೊಲೊಟೋಟ್ರಾಕಿಮ್ ಅನ್ನೋ ಒಂದು ಆರ್ಗಾನಿಸಮ್ ಕಾಸ್ ಇದು ಇದು ಮಾಡುತ್ತೆ, ರೋಗ ಬರೋಗಿ ಮಾಡುತ್ತೆ. ಸೊ ಈವನ್ ಬಟರ್ಫ್ರೂಟ್ ಅಲ್ಲೂ ಅಷ್ಟೇ, ನಾವು ಯಾವಾಗ ಬಟರ್ಫ್ರೂಟ್ ಗಿಡದಿಂದ ತಂದು ಅನ್ನ ಹಾಕಿಡ್ತೀವಿ ಆ ಟೈಮಲ್ಲಿ ಇದ್ದಂಗೆ ಬ್ಲಾಕ್ ಆಗ್ಬಿಟ್ಟು ಸಾಫ್ಟ್ ಆಗ್ಬಿಡುತ್ತೆ. ಸೊ ಅದು ಮಾರ್ಕೆಟ್ ಅಲ್ಲಿ ಸೇಲು ಆಗಲ್ಲ, ನಾವು ತಿನ್ನಕ್ಕಾಗಲ್ಲ, ಆ ತರ ಆಗುತ್ತೆ. ಸೊ ಇದೊಂದು ಮೇಜರ್ ರೋಗ ಅಂತ ಹೇಳ್ಬೋದು ನಾವು, ಎರಡು, ಸ್ಕ್ಯಾಬ್ ಮತ್ತೆ ಆಂಥ್ರಾಕ್ನಸ್ ಅಂತ. ಹೇಗೆ ಇದು ಬರದಂಗೆ ಕೆಲಸ ಮಾಡಬೇಕು, ಬಂದ ಮೇಲೆ ಹೇಗೆ ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆಯಾ, ಹೇಗೆ? ಪ್ರಿವೆಂಟಿವ್ ಅಂತೀವಿ, ಕಾಯಿ ಜಸ್ಟ್ ಹೂವು ಆಗಿ ಕಾಯಿ ಜಸ್ಟ್ ಒಂದು ಸಣ್ಣ ನಮ್ಮ ಕಡಲೆ ಬೀಜ ಅಷ್ಟು ಕಾಯಿ ಆದಾಗಲೇ ನಾವೊಂದು ಸಣ್ಣ ಸ್ಪ್ರೇ ತಗೋಬೇಕು, ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್. ಈವನ್ ಎರಡು ಆಂಥ್ರಾಕ್ನಸ್ ಅಷ್ಟೇ, ಕ್ಯಾಬ್ಗೂ ಅಷ್ಟೇ, ಎರಡಕ್ಕೂ ಒಂದೇ ತರ ಮ್ಯಾನೇಜ್ಮೆಂಟ್ ಇರುತ್ತೆ. ಇದನ್ನ ಸಣ್ಣ ಸ್ಪ್ರೇ ಪ್ರಿವೆಂಟಿವ್ ಮೆಜರ್ ಅಂದ್ಬಿಟ್ಟು ಪ್ರೊಪಿಕೊನಾಜಲ್ ಇಲ್ಲ ಎಕ್ಸಾಕೊನಾಜಲ್ ಎರಡರಲ್ಲಿ ಒಂದು ಕೆಮಿಕಲ್ ನ 0.5 g/L ಒಂದು ಲೀಟರ್ಗೆ. ಅದಾದ್ಮೇಲೆ ಒಂದು ಎವ್ರಿ ಒಂದು ತಿಂಗಳಿಗೆ ಒಂದ್ಸತಿ ಒಂದ್ ಅಟ್ಲೀಸ್ಟ್ 2-3 times ನಾವು ಮಾಡ್ಕೋಬೇಕು. ಇದು ಮಾಡೋದ್ರಿಂದ ತುಂಬಾ ಸ್ಪಾಟ್ಸ್ ಕಮ್ಮಿ ಆಗುತ್ತೆ. ಈಗ ನಮ್ದೊಂದು ವೆರೈಟಿ ರಿಲೀಸ್ ಆಗ್ತಿದೆ, ಅರ್ಕ ರವಿ ಅಂತ ಆಗ್ತಿದೆ ಸರ್. ಅದರಲ್ಲಿ ಏನಂದ್ರೆ ರೋಗ ನಿರೋಧಕ ಶಕ್ತಿ ಇದೆ, ಅದರಲ್ಲಿ ಸ್ಪಾಟ್ಸ್ ತುಂಬಾ ಬರಲ್ಲ, ಸಣ್ಣ ಸಣ್ಣ ಮೈನ್ಯೂಟ್ ಸ್ಪಾಟ್ಸ್ ಇರುತ್ತೆ. ನಾವ್ ಒಂದ್ ಸಣ್ಣ ಕೆಮಿಕಲ್ ಒನ್ ಟೈಮ್ ಮಾಡ್ಕೊಂಡ್ರು ಕೂಡ ಅದು ಕಂಟ್ರೋಲ್ ಆಗುತ್ತೆ. ಈಗ ಅರ್ಕ ಸುಪ್ರೀಮ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಇದೆ ಆ ರೋಗ. ಈಗ ಅರ್ಕ ರವಿ ಅಂತ ಏನ್ ವೆರೈಟಿ ನಾವು ರಿಲೀಸ್ ಮಾಡ್ತಿದ್ವಿ ಅದ್ರಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇದೆ, ಸೊ ಅದು ತಡೆಯುತ್ತೆ ಈ ರೋಗ ಬರ್ದಿರ. ಅದೊಂದಿದೆ. ಮತ್ತೆ ಈ ಆಂಥ್ರಾಕ್ನಸ್ ಅನ್ನೋದು ಹಾರ್ವೆಸ್ಟಿಂಗ್ ಅಂದ್ರೆ ಫೀಲ್ಡ್ ಇಂದ ತೆಗೆದು ಹಾರ್ವೆಸ್ಟ್ ಮಾಡಾದ್ಮೇಲೆ ಬರೋ ರೋಗ ಇದು. ಸೊ ಅನ್ನಾಗೋ ಟೈಮಲ್ಲಿ ಬರೋ ರೋಗ. ಇದಕ್ಕೇನ್ ಮಾಡ್ಬೇಕಂದ್ರೆ ಗಿಡದಿಂದ ಕಿತ್ತ ತಕ್ಷಣ ಇದನ್ನು 55°C ಹಾಟ್ ವಾಟರ್ ಅಲ್ಲಿ 10 minutes ಇಡಬೇಕು. ಒಂದ್ 10 ನಿಮಿಷ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಏನೇನು ಶಿಲೀಂಧ್ರದ ಸ್ಪೋರ್ಸ್ ಇರುತ್ತೋ ಆ ಸ್ಪೋರ್ಸ್ ಎಲ್ಲ ಹಾಟ್ ವಾಟರ್ ಅಲ್ಲಿ ಇನ್ಆಕ್ಟಿವೇಟ್ ಆಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಸತ್ತೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನ ತಡೆಗಟ್ಟಬಹುದು ಸರ್. ಬರೋದಕ್ಕಿಂತ ಮುಂಚಿತವಾಗಿ ಕೆಲಸಗಳನ್ನ ಕೈಗೊಂಡ್ರೆ ಅನುಕೂಲ ಆಗ್ತದೆ. ಕಜ್ಜಿ ರೋಗ ಮತ್ತು ಆಂಥ್ರಾಕ್ನೋಸ್, ಇನ್ನು ಉಳಿದಂತೆ ಗಂಭೀರವಾದ ರೋಗಗಳು ಬಟರ್ಫ್ರೂಟ್ ನಲ್ಲಿ ಕಾಣಿಸ್ಕೊಳ್ತವೆ? ಮೇಜರ್ ಆಗಿ ಮೂರೇ ಸರ್, ತುಂಬಾ ಗಂಭೀರ ಇಲ್ಲ, ಸ್ವಲ್ಪ ಮೈನರ್ ಇದೆ. ಪಿಜೇರಿಯಮ್ ಪೆಸ್ಟ್ರೋಸ್ ಅಂತ ಸಣ್ಣ ಸಣ್ಣ ಸ್ಪಾಟ್ಸ್ ಬರುತ್ತೆ, ಅದೇನು ತುಂಬಾ ಇಂಪಾರ್ಟೆಂಟ್ ಇಲ್ಲ, ರೈತರು ಅದ್ರ ಬಗ್ಗೆ ಕಾಳಜಿ ವಹಿಸುವ ಅವಶ್ಯಕತೆ ಇಲ್ಲ. ಈ ಮೂರು ರೋಗಗಳ ಬಗ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಇರಬೇಕು. ಸೊ ಸದ್ಯಕ್ಕೆ ಮೂರು ರೋಗಗಳೇ ತುಂಬಾ ರೈತರಿಗೆ ಲಾಸ್ ಮಾಡ್ತಿರುವಂತದ್ದು, ಮೂರು ಬಗ್ಗೆ ತಿಳ್ಕೊಂಡಿದ್ರೆ ಸಾಕು. ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ ಮಧು ಅವರು. ಬಟರ್ಫ್ರೂಟ್ ಬೆಳೆಯಲ್ಲಿ ಕಾಣಿಸುವ ಪ್ರಮುಖವಾದ ಮೂರು ಕಾಯಿಲೆಗಳ ಬಗ್ಗೆ, ಅವುಗಳ ಲಕ್ಷಣಗಳು, ಹತೋಟಿ ಕ್ರಮಗಳನ್ನ ವಿವರಿಸಿದ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೆಳಗರೆ, ಇದುವರೆಗೆ ಸೋಮವಾರಪೇಟೆ ತಾಲೂಕು ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ತಜ್ಞರಾಗಿರುವ ಮಧು ಜಿ ಎಸ್ ಅವರಿಂದ ಬಟರ್ಫ್ರೂಟ್ ಬೆಳೆಯಲ್ಲಿ ಕಾಣಿಸುವ ಪ್ರಮುಖವಾದ ರೋಗಗಳು ಮತ್ತು ಹತೋಟಿ ಕ್ರಮಗಳು, ಈ ಬಗ್ಗೆ ವಿಚಾರಗಳನ್ನು ಆಲಿಸಿಕೊಂಡ್ರಿ. ಗಮನಿಸಿಕೊಳ್ಳಿ, ಮಧು ಅವರ ಸಂಖ್ಯೆಯನ್ನು ನೀಡ್ತಿದ್ದೀವಿ, 9901958785. 9901958785. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಗೆದ್ದಲು ಕೀಟ ಕುರಿತ ಹಾಡು ಈಗ ಪ್ರಸಾರವಾಗುತ್ತಿದೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಹಾಗೂ ಚಂದ್ರಕಲಾಮೂರ್ತಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ದಾಳಿಂಬ ಕಾರ್ಯಕ್ರಮದಲ್ಲಿ ಲಿಚ್ಚಿ ಹಣ್ಣಿನ ಬೆಳೆಯ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಬಿಎಂ ಮುರಳೀಧರ್. ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಬರೆಯಲಾಯಿಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 21ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರಗೊಳ್ಳಲಿರುವ ಪತ್ರಾಧಾರಿತ ಪತ್ರಕಾರಂಜಿಗಾಗಿ ಈ ಬಾರಿಯ ವಿಷಯ ನಿಮ್ಮ ಕೈತೋಟದಲ್ಲಿ ಬೆಳೆದಂತಹ ಪುಷ್ಪಗಳನ್ನು ಹೇಗೆ ಪುಷ್ಪೋದ್ಯಮವನ್ನಾಗಿ ಪರಿವರ್ತಿಸಿಕೊಂಡಿದ್ದೀರಿ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಈ ತಿಂಗಳ 17 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಪ್ರಿಯ ಕೇಳುಗರೇ, ಗಮನಿಸಿ, ನಾಳೆ ಸಂಜೆ 4 ಗಂಟೆಗೆ ಹಿರಿಯ ಜೀವಗಳ ಭಾವ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಭಾಗಮಂಡಲದ ನಿವೃತ್ತ ಜೇನು ಕೃಷಿ ಅಧಿಕಾರಿ ಬಾರಿಕೆ ವೆಂಕಟರಮಣ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಸಂಜೆ 5 ಗಂಟೆಗೆ ಕೊಡವಸಿರಿಯಲ್ಲಿ ಅಂತಾರಾಷ್ಟೀಯ ಅಥ್ಲೆಟ್ ಒಲಿಂಪಿಯನ್ ತೀತಂಬಾಡ ಅರ್ಜುನ್ ದೇವಯ್ಯ ಅವರೊಂದಿಗೆ ಮಾತುಕತೆಯ ಮೊದಲ ಭಾಗವನ್ನು ಕೇಳುತ್ತೀರಿ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಂಜೆ 6:50ಕ್ಕೆ ಲಿಚಿ ಹಣ್ಣಿನ ಬೆಳೆಯ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಬಿಎಂ ಮುರಳೀಧರ್. ಕೇಳುವರೆ ಈಗ ಸುದ್ದಿ ಜಂಪೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ನಾಡಿನ ಎಲ್ಲ ಮಹಾಜನಕ್ಕೆ ವಿಜಯದಶಮಿ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜಂಪೆ ಓದುತ್ತಿರುವ ನಾನು ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ. ಇಂದು ವಿಜಯದಶಮಿ ಹಬ್ಬ. ನವರಾತ್ರಿ ಅಶ್ವಯುಜ ಶುಕ್ಲ ಪಾಂಡ್ಯಮಿಂದ ದಶಮಿನವರೆಗೆ ಆಚರಣೆ ಮಾಡುವ ನಾಡ ಹಬ್ಬ. 9 ದಿನ ಆಚರಣೆ ಮಾಡುವ ಹಬ್ಬ, ಅದರಿಂದ ನವರಾತ್ರಿ ತ ಹೇಳಿವೆ. ನವರಾತ್ರಿ ಹಬ್ಬಕ್ಕೆ ದಸಹರಾ, ದಸರಾ ತ ಹೇಳಿವೆ. ದಶಾತ ಹೇಳ್ರೆ 10 ದಿನಗಳ ಹಬ್ಬ ಅಂತ ಹೇಳಿವೆ. 9 ದಿನ ಶಕ್ತಿ ದೇವತೆ ದುರ್ಗಾ ಮಾತೆನ ಪೂಜೆ ಮಾಡಿವೆ. ದೇವಿನ ದುರ್ಗಿ, ಚಾಮುಂಡೇಶ್ವರಿ, ಭುವನೇಶ್ವರಿ, ಭಗವತಿ ತ ಸುಮಾರು ಹೆಸರುಗಳಿಂದ ಕರೆದವೆ. 10ನೇ ದಿನ ಆಚರಣೆ ಮಾಡುವ ಹಬ್ಬನೇ ವಿಜಯದಶಮಿ. ಈ ಹಬ್ಬಕ್ಕೆ ತನ್ನದೇ ಆದ ಚರಿತ್ರೆ ಉಂಟು. ಇಂದು ಹೆಸರು ಪಡೆದ ಮಡಿಕೇರಿ ದಸರಾ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾಯಿಲೆಯಿಂದಾಗಿ ಸರಳ ತರಲೆ ಆಚರಣೆಯಾದ ಮಡಿಕೇರಿ ದಸರಾ ಈ ಸತಿ ತುಂಬಾ ಗೌಜಿಂದ ನಡೀತಾ ಉಂಟು. ಮಂಜಿನ ನಗರಿತ ಹೆಸರು ತಗೊಂಡಿರುವ ಮಡಿಕೇರಿ ಪೇಟೆಯಲ್ಲಿ ಇಂದು ರಾತ್ರಿ 10 ದಶಮಂಟಪಗಳ ಶೋಭಾಯಾತ್ರೆ ನಡೆದಿದೆ. ದಸರಾನ ಸರಿಯಾಗಿ ಲಾಯಕ್ಕಾಗಿ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಂಡಳು. ಇಂದು ಸಾಯಂಕಾಲ 5 ಗಂಟೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆ ಮುಟ ಮಡಿಕೇರಿ ಪೇಟೆನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ತರದ ಕಳ್ಳಂಗಡಿ, ಬಾರ್, ಹೋಟೆಲ್ ಮತ್ತು ಕ್ಲಬ್ಲಿ ಎಲ್ಲಾ ತರದ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿಗೆ ಆದೇಶ ಹೊರಡಿಸಿಳು. ಹಂಗೆ ದಸರಾನ ನೋಡಿಕೆ ಬರೋಕೆ ತಮ್ಮ ಗಾಡಿಗಳ ನಿಲ್ಲಿಸಿಗೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಂಡಳು. ದಶಮಂಟಪಗಳ ತೀರ್ಪುಗಾರಿಕೆನ ನಾಳೆ ಬೆಳಿಗ್ಗೆನ ಜಾವ 4 ಗಂಟೆಯೊಳಗೆ ಕೊಡಿಕೆ ತೀರ್ಮಾನ ಮಾಡಿಳು. ಹಂಗೆ ದಶಮಂಟಪಗಳ ಪ್ರದರ್ಶನ ಮತ್ತು ತೇರುಗ ಬಂದು ನಿಲ್ಲುವ ಜಾಗನ ಸಹ ಗೊತ್ತು ಮಾಡಿಳು. ಇಂದು ರಾತ್ರಿ 10 ಗಂಟೆಗೆ ಶ್ರೀಪೇಟೆ ಶ್ರೀರಾಮ ಮಂದಿರದ ತೇರು ಕಾಪಿ ಕೃಪಾ ಕಟ್ಟಡ ಗಾಂಧಿ ಬಾಳೆನ ಹತ್ತಿರ ಇದ್ದದೆ. 11 ಗಂಟೆಗೆ ದೇಚೂರು ಶ್ರೀರಾಮ ಮಂದಿರದ ತೇರು ಆಂಜನೇಯ ದೇವಸ್ಥಾನದ ಮುಂದೆ. ಬೆಳಿಗ್ಗೆ 3 ಗಂಟೆಗೆ ಶ್ರೀ ದಂಡಿನ ಮಾರಿಯಮ್ಮ ತೇರು ಪೊಲೀಸ್ ಸ್ಟೇಷನ್ನ ಮುಂದೆ. 11:30 ಗಂಟೆಗೆ ಶ್ರೀ ಚೌಡೇಶ್ವರಿ ತೇರು ಹೋಟೆಲ್ ಪಾಪ್ಯುಲರ್ನ ಮುಂದೆ. ಬೆಳಿಗ್ಗೆ 3:30 ಶ್ರೀ ಕಂಚಿಕಾಮಾಕ್ಷಿ ತೇರು ವಿನೋದ್ ಮೆಡಿಕಲ್ಸ್ ಮುಂದೆ, 4:00 ಶ್ರೀ ಚೌಟಿ ಮಾರಿಯಮ್ಮ ತೇರು ಕಾವೇರಿ ಕಲಾಕ್ಷೇತ್ರದ ಮುಂದೆ, 1:45 ಶ್ರೀ ಕೋಟೆ ಮಾರಿಯಮ್ಮ ತೇರು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನ ಮುಂದೆ, ಶ್ರೀ ಕೋದಂಡರಾಮ ತೇರು 1:45 ಬಾಟಾ ಶೋರೂಮ್ನ ಮುಂದೆ, 12:30 ಶ್ರೀ ಕೋಟೆ ಗಣಪತಿ ತೇರು ಪೊಲೀಸ್ ಸ್ಟೇಷನ್ನ ಮುಂದೆ, ಹಾಗೆ 2:30 ಶ್ರೀ ಕರವಲೆ ಭಗವತಿ ತೇರು ಸಿಂಧೂರು ಬಟ್ಟೆ ಶಾಪ್ನ ಮುಂದೆ ಕಾಂಬಕ್ಕೆ ಸಿಕ್ಕಿದೆ. ಒಟ್ಟಾರೆ ಮಡಿಕೇರಿ ದಸರಾನ ಇಂದು ರಾತ್ರಿ ಸರಿಯಾದ ಬಂದೋಬಸ್ತಿಲ್ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆಗೆ ಔಟು. ನಾಡಿನ ಜನ ನಿನ್ನೆ ದಿನ ತುಂಬಾ ಭಕ್ತಿಯಿಂದ ಆಯುಧ ಪೂಜನ ಆಚರಣೆ ಮಾಡಿದೋ. ವರ್ಷ ಪೂರ್ತಿ ಅನ್ನ ಕೊಡುವ, ದಿನ ಬಳಸುವ ಆಯುಧಗಳ ಮನಾರ ತೊಳೆದು ಸಾಲಾಗಿ ಜೋಡಿಸಿ ಮಡಗಿ ಸಂಪ್ರದಾಯದಂಗೆ ವಿಶೇಷ ಪೂಜೆ ಮಾಡಿದ ವರದಿ ಆಗಿಟ್ಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 9:00 ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ, ಜನಪ್ರತಿನಿಧಿ ಸೇರಿದಂತೆ ಮುಖ್ಯ ಪಟ್ಟವು ಕೂಡಿಯಾಡಿವೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ ಕ್ಲಿನಿಕ್ಲಿ ತಾರೀಕು 10-15 ಮುಟ ಡಾಕ್ಟರ್ ಗೈರ್ದುಲೆ. ರೆಫರಲ್ನ ಅವಶ್ಯಕತೆ ಇದ್ದರೆ ವಿರಾಜಪೇಟೆ ಪಾಲಿಕ್ಲಿನಿಕ್ಗೆ ಹೋಗಿ ತಕಣಕ್ಕೂ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಚಿಕ್ಕ ಆಳುವಾರದ ಜ್ಞಾನಕಾವೇರಿ ಸ್ನಾತಕೋತ್ತರ ಕೇಂದ್ರದ ಹೊಸ ಪ್ರಭಾರ ನಿರ್ದೇಶಕರಾಗಿ ಜೀವ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಸಹ ಪ್ರಾಧ್ಯಾಪಕರು ಡಾಕ್ಟರ್ ಕೆಕೆ ಧರ್ಮಪ್ಪ ನೇಮಕ ಆಗಳು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗಲಿ ಕೊಡಗು ಜಿಲ್ಲಾ ಪಂಚಾಯಿತಿಗೆ ರಾಷ್ಟಮಟ್ಟದ ಇನಾಮ ಸಿಕ್ಕಿಟ್ಟು. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 15 ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಹೋಬಳಿನ ಕೊತ್ತನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿವೆ. ಸಾರ್ವಜನಿಕರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಪುಕಾರಿಗಿದ್ದರೆ ಇದೇ ತಿಂಗಳ ತಾರೀಕು 11 ಅರ್ಜಿನ ಸಂಬಂಧಪಟ್ಟ ನಾಡ ಕಚೇರಿಗೆ ಇಲ್ಲರೆ ತಾಲೂಕು ಕಚೇರಿಗೆ ಕೊಡಕುತ್ತ ಕಂದಾಯ ಇಲಾಖೆಯ ಅಧಿಕಾರಿಗಳು ತಿಳಿಸಿಳು. ಇಂದು ರಾತ್ರಿ ನಡೆಯುವ ಮಡಿಕೇರಿ ದಸರನ ನೋಡಿಕೆ ಬರೋಕೆ ತಮ್ಮ ಗಾಡಿಗಳ ನಿಲ್ಲಿಸಿಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಆಟದ ಬಾಣೆ, ಸೇಂಟ್ ಜೋಸೆಫ್ ಕಾನ್ವೆಂಟ್ನ ಆಟದ ಬಾಣೆ, ಆರ್ಎಂಸಿ ಬಾಣೆ, ಕ್ರೆಸೆಂಟ್ ಇಸ್ಕೂಲ್ನ ಆಟದ ಬಾಣೆ, ಹಿಂದೂಸ್ತಾನಿ ಇಸ್ಕೂಲ್ನ ಆಟದ ಬಾಣೆ, ಐಟಿಐ ಕಾಲೇಜಿನ ಬಾಣೆ, ಮ್ಯಾನ್ಸ್ ಕಾಂಪೌಂಡ್, ಜೂನಿಯರ್ ಕಾಲೇಜಿನ ಆಟದ ಬಾಣೆ, ಹಂಗೆ 2 ಚಕ್ರದ ಗಾಡಿಗಳ ನಿಲ್ಲಿಸಿಕೆ ಶಾಂತಿ ಚರ್ಚಿನ ಬಾಣೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಡ್ದು ತಾರೀಕು 7 ಪೊನ್ನಂಪೇಟೆ ಕೊಡವ ಸಮಾಜಲಿ ಕೊಡವ ಪಡಿಪು ಪಾಠ ಪುಸ್ತಕ 2, 3, 4, 5 ಬಿಡುಗಡೆ ಆದೆ. ಪೊನ್ನಂಪೇಟೆ ತಾಲೂಕಿನ ಕುಂದ ರಸ್ತೆಯಲ್ಲಿರುವ ದಿವ್ಯಾಂಗರ ಒಕ್ಕೂಟಕ್ಕೆ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಎಲ್ಲ ವಿಶೇಷಚೇತನರು ಬಂದು ತಮ್ಮ ಹೆಸರನ್ನ ಕೊಟ್ಟು ಸರ್ಕಾರದಿಂದ ಸಿಕ್ಕುವ ಸೌಕರ್ಯನ ಪಡ್ಕೊಳ್ಳೋಕುತ್ತ ಒಕ್ಕೂಟದ ಅಧ್ಯಕ್ಷರು ತಿಳಿಸಿಳು. ಸೆಪ್ಟೆಂಬರ್ ಆಖೀರಿವರೆಗಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 10:00 ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಪಡೆಯಲ್ಲಿ ನಡೆದಿದ್ದ ಪಂಚಾಯಿತಿನ ಸಿಇಒ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಈಗ ಜಾಹೀರಾತುಗಳು. ಫಂಕ್ಷನ್ ಹೋಗೋಕೆ ನಾವಂತೂ ರೆಡಿ. ವಾವ್, ಏನ್ರಿ ಇದು, ಅಪ್ಪ ಮಗನ ಡ್ರೆಸ್ ಸೆಲೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಇಂಥ ಸೆಲೆಕ್ಷನ್ ಬಟ್ಟೆಗಳು ಸಿಗಬೇಕು ಅಂದ್ರೆ ವಿರಾಜಪೇಟೆಯ ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್ಗೆ ಹೋಗ್ಬೇಕು. ಇದೀಗ 14,999 ರೂಪಾಯಿ ಖರೀದಿಗೆ 3,000 ರೂಪಾಯಿ ಆಫ್. 5,999 ರೂಪಾಯಿಯ ಖರೀದಿಗೆ 750 ರೂಪಾಯಿ ಆಫ್. ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ನಿಮ್ಮ ಮುದ್ದು ಕಂದ ಮಗಳಿಗಾಗಿ ಬೇಕಾದ ಕಿಡ್ಸ್ ವೇರ್, ಟಾಯ್ಸ್, ಗಿಫ್ಟ್, ಬ್ಯಾಗ್, ಪರ್ಫ್ಯೂಮ್ಸ್, ಬೇಬಿ ಸೈಕಲ್ ಖರೀದಿಗಾಗಿ ಬನ್ನಿ ಕಿಡ್ಸ್ ಮ್ಯಾಜಿಕ್, ಡಿಎಚ್ಎಸ್ ಎನ್ಕ್ಲೇವ್, ವಿರಾಜಪೇಟೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 0827429875, ಮೊಬೈಲ್ 9972218440 ಅಥವಾ 9448448744. ವಿಜಯದಶಮಿ ಶಾಂತಿ ಸಮೃದ್ಧಿ ತರಲೆಂದು ಹಾರೈಸುತ್ತಾ ಕೊಡಗಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಡಾಕ್ಟರ್ ಮಂತಾರ್ ಗೌಡ, ಸಮಾಜ ಸೇವಕರು. ತೆರಾಲು ಗ್ರಾಮ ಬೊಳ್ಳೇರ ಬೋಪಣ್ಣ ನೀಲಮ್ಮ ದಂಪತಿರ ಮೋವ ತಶ್ವಿಕ್ ತಿಮ್ಮಯಂಡ ಆದ್ಯ ಪುಟನ ನಮ್ಮ ಇಂದ್ ಕುಂಜಿ ತಶ್ವಿಕ್ ತಿಮ್ಮಯಂಗ್ ನಲ್ಲಾಮೆ ಬಂದಿತ್ತು. ಪಪ್ಪ ಅಮ್ಮ ಬೊಳ್ಳೇರ ಬೋಪಣ್ಣ ನೀಲಮ್ಮ, ತಾತ ಅವಯ್ಯ ಬೊಳ್ಳೇರ ವಾಸು ರಾಣಿ, ತಾತ ಅವಯ್ಯ ಗಾಂಡಂಗಡ ಬೋಪಯ್ಯ ಪ್ರೇಮ, ಮಾಮ ಕವನ್ ಚಿಟ್ಟಿಯಪ್ಪ, ಅಂಕಲ್ ಆಂಟಿ ಕಳ್ಳಿಚಂಡ ಮೋನಿಶ್ ಪೂವಮ್ಮ, ಆಂಟಿ ಕಾವ್ಯ ಪೊನ್ನಮ್ಮ, ಪಿಂಜ ಒಕ್ಕಕಾರ ಬಿಂದು ಚಂಗಾದ್ಯ. ತಶ್ವಿಕ್ ತಿಮ್ಮಯ್ಯ, ಹ್ಯಾಪಿ ಬರ್ಡೇ. ಗುಣವ ಸಮಾಜ ಬಾಳಲೆ ಇಲ್ಲಿ V5 ವತಿಯಿಂದ ಇದೇ ಅಕ್ಟೋಬರ್ 9ರಂದು ಭಾನುವಾರ ಒಂದು ದಿನದ ಬಾಳಲೆ ನಮ್ಮೆ 2022 ಏರ್ಪಡಿಸಲಾಗಿದೆ. ಅಂದು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ನಡೆಯಲಿರುವ ಈ ಬಾಳಲೆ ನಮ್ಮೆ 2022 ಮೇಳದಲ್ಲಿ ಫುಡ್ ಅಂಡ್ ಬಿವರೇಜಸ್, ಬೇಕರ್ ಗುಡ್ಡೀಸ್, ಟಾಯ್ಸ್ ಅಂಡ್ ಗೇಮ್ಸ್, ಪ್ಲಾಂಟ್ ಗ್ಯಾಲರಿ, ಆಟೋ ಎಕ್ಸ್ಪೋ, ಆನ್ ದ ಸ್ಪಾಟ್ ಕಾಂಪಿಟೇಷನ್, ಮ್ಯಾಜಿಕ್ ಶೋ, ಲೈವ್ ಮ್ಯೂಸಿಕ್ ಅಲ್ಲದೆ ಜಿಲ್ಲೆಯಲ್ಲಿ ಹಲವು ಪ್ರದರ್ಶನ ಕಂಡಿರುವ ಕೊಡವ ಚಲನಚಿತ್ರ ತೇಂಬಾಡು ಪ್ರದರ್ಶನವಿದೆ. ಸರ್ವರಿಗೂ ಸ್ವಾಗತ ಕೋರುತ್ತಿದ್ದಾರೆ V5 ಬಾಳಲೆ. ಎಂಐ ಸ್ಟೋರ್ನಲ್ಲಿ ರೆಡ್ಮಿ ಎಂಐ ಮೊಬೈಲ್ಗಳ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್, ಜೊತೆಗೆ ಗಿಫ್ಟ್ ಕೂಪನ್, ಸುಲಭ ಕಂತಿನ ಇಎಂಐ ಸೌಲಭ್ಯ. ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯರ್ ಪೋಸ್ಟ್ ಆಫೀಸ್, ಸೋಮವಾರ ಪೇಟ್. ಆತ್ಮೀಯ ಶ್ರೋತೃಗಳೇ, ಇದೇ 21ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರಗೊಳ್ಳಲಿರುವ ಪತ್ರಾಧಾರಿತ ಪತ್ರಕಾರಂಜಿಗಾಗಿ ಈ ಬಾರಿಯ ವಿಷಯ ನಿಮ್ಮ ಕೈತೋಟದಲ್ಲಿ ಬೆಳೆದಂತಹ ಪುಷ್ಪಗಳನ್ನು ಹೇಗೆ ಪುಷ್ಪೋದ್ಯಮವನ್ನಾಗಿ ಪರಿವರ್ತಿಸಿಕೊಂಡಿದ್ದೀರಿ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಈ ತಿಂಗಳ 17 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201. ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ. ನಿಧನ ಸುದ್ದಿ. ಶ್ರೀಮಂಗಲ ಕೊಡವ ಸಮಾಜತ್ರ ಪಕ್ಕ ವಾಸವುಳ್ಳ ಚಟ್ಟಂಗಡ ಚೂರು ಕರಂಬಯ್ಯಂಡ ಪೊಣ್ಣು ಪೊನ್ನಮ್ಮ ಪೊನ್ನುಮಣಿ ಐಂಗ ಇಂದು ಪೊಲಾಕ ಮರಣಪಟ್ಟಿತು. 78 ಬೈತ್ರ ಚಟ್ಟಂಗಡ ಪೊನ್ನಮ್ಮ ತಾಮನೆ ಬಡುವ ಮಂಡ ಐಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಶ್ರೀಮಂಗಲತ್ತುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಕೊಡಗರಹಳ್ಳಿ ಗ್ರಾಮತ್ರ ಬೊಳ್ಳೇರ ಪೌತಿ ಕಿಟ್ಟು ಕಾವೇರಪ್ಪ ಐಂಡ ಮೋ ಮೊಳ್ಳೇರ ಜಿಂಸಿ ನಾರಣಯ್ಯ ಐಂಗ ಇಂದು ಮರಣಪಟ್ಟಿತ್ತು. 44 ಬೈತ್ರ ಮೊಳ್ಳೇರ ಜಿಂಸಿ ನಾರಣಯ್ಯ ಐಂಡ ಆಕಿರಿ ಕಾರ್ಯ ನಾಳೆ ಕೊಡಗರಹಳ್ಳಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಶ್ರೀಮಂಗಲ ಬೀರುಗ ಗ್ರಾಮತ್ರ ಅಜ್ಜಂಬಾಡ ವಿಠಲ ಮುತ್ತಪ್ಪ ಐಂಗ ಇಂದು ಮರಣಪಟ್ಟಿತ್ತು. ಬಿಪಿನ್ ಐಂಡ ಅಪ್ಪು 70 ಬೈತ್ರ ಅಜ್ಜಂಬಾಡ ವಿಠಲ ಮುತ್ತಪ್ಪ ಐಂಡ ಆಕಿರಿ ಕಾರ್ಯ ಕುರ್ಚಿ ಗ್ರಾಮತ್ರ ಅಜ್ಜಂಬಾಡ ಒಕ್ಕ ತೂಟಂಗಳತ್ತು ನಾಳೆ ಪೊಲಕ 10 ಗಂಟೆಗೆ ನಡಪ. ಬಾಳಗೋಡು ಕಂಡಿಮಕ್ಕಿ ಅರಮನೆ ಪಾಲೇರ ಮಣಿ ಕುಟ್ಟ ಪುಷ್ಪ ಅವರ ತಂದೆ 86 ವರ್ಷದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಪಾಲೇರ ಮಣಿ ಕುಟ್ಟ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಐತಿಹಾಸಿಕ ಮಡಿಕೇರಿ ದಸರಾ ನಮ್ಮ ಕೈಂಜ ತಿಂಗ 26 ನಗರತ್ರ 4 ಶಕ್ತಿ ದೇವತೆಗಳನ್ನ ಕುಂದೂರು ಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ, ಶ್ರೀ ದಂಡಿನ ಮಾರಿಯಮ್ಮ, ಶ್ರೀ ಕೋಟೆ ಮಾರಿಯಮ್ಮ ಪಿಂಜ, ಶ್ರೀ ಕಂಚಿನ ಕಾಮಾಕ್ಷಿಯಮ್ಮ ಕರಗ ಪೂಜೆಯೋಡೆ ಶುರುವಾಚಿ. ಅಲ್ಲಿಂಜ ಇಲ್ಲಿಗೆ ತನೇ ಪಲತರ ಕಾರ್ಯಕ್ರಮವು ನಡೆದತ್ತು. ಇಂದು ವಿಜಯದಶಮಿ.